ಆಮೇಲೆ ಬಲ್ಲೆ ಬಲ್ಲೆ ಬಲ್ಲೆ ಬಲ್ಲೆ ಬಲ್ಲೆ ಬಲ್ಲೆ ನೀ ನನ್ನಲ್ಲಿ ನಾನಿನ್ನಲ್ಲಿ ಬಲ್ಲೆ ಬಲ್ಲೆ ನೀ ನನ್ನಲ್ಲಿ ನಾನಿನ್ನಲ್ಲಿ ತಂದೆಯ ಮಾತಿನಲ್ಲಿ ತಂದೆಯ ರಾಗಲಲ್ಲಿ ತಂದೆಯ ಮಾತಿನಲ್ಲಿ ತಂದೆಯ ರಾಗಲಲ್ಲಿ ಇನ್ನೇನು ಹೇಳಲಲ್ಲಿ ನೀ ಬಲ್ಲೆ ಇನ್ನೇನು ಹೇಳಲಲ್ಲಿ ನೀ ಬಲ್ಲೆ ಬಲ್ಲೆ ಬಲ್ಲೆ ನೀ ನನ್ನಲ್ಲಿ ನಾನಿನ್ನಲ್ಲಿ ಆಮೇಲೆ ಬಲ್ಲೆ ಬಲ್ಲೆ